ಕಾಣೆ ನಂದಿನಿ ಬಾರೋ ಎಂದು ನಿನಗ ಆಗಿನಿ ಗೈರೋ ನಾನೇ ನಂದಿನಿ ಬಾರೋ ಎಂದು ನಿನಗ ಆಗಿನಿ ಗೈರೋ ಇಂದು ಈ ಕಂದಗ ತೋರೋ ತಂದೆ ನಿನ್ನ ಪಾದವ ತಾರೋ ಇಂದು ಈ ಕಂದಗ ತೋರೋ ತಂದೆ ನಿನ್ನ ಪಾದವ ತಾರೋ ನಾನೇ ನಂದಿನಿ ಬಾರೋ ಶಿವ ಶಂಭೋ ಲಿಂಗ ನಾನೇ ನಂದಿನಿ ಬಾರೋ ಶಿವ ಶಂಭೋ ಲಿಂಗ ಹುಟ್ಟಿ ಹುಟ್ಟಿ ಸಾಯುವ ಜಾಕೋ ಕಷ್ಟ ತೆಕಬೇಕು ಹುಟ್ಟಿ ಹುಟ್ಟಿ ಸಾಯುವ ಜಾಕೋ ಕಷ್ಟ ತೆಕಬೇಕು ಹುಟ್ಟಿ ಹುಟ್ಟಿ ಸಾಯುವ ಜಾಕೋ ಕಷ್ಟ ಇಷ್ಟು ಯಾತಕ ಬೇಕು ಹುಟ್ಟಿ ಹುಟ್ಟಿ ಸಾಯುವ ಜಾಕೋ ಇಷ್ಟು ಕಷ್ಟ ಯಾತಕ ಬೇಕು ಒಟ್ಟಿಗೊಮ್ಮೆ ಶರೀರವ ಸಾಕೋ ಗಟ್ಟಿಯಾಗಿ ಬರ್ತೀನಿ ಕರಕೋ ಒಟ್ಟಿಗೊಮ್ಮೆ ಶರೀರವ ಸಾಕೋ ಗಟ್ಟಿಯಾಗಿ ಬರ್ತೀನಿ ಕರಕೋ ನಾನೇ ನಂದಿನಿ ಬಾರೋ ಶಿವ ಶಂಭೋ ಲಿಂಗ ನಾನೇ ನಂದಿನಿ ಬಾರೋ ಶಿವ ಶಂಭೋ ಲಿಂಗ ಹೆಣ್ಣು ಹಣ್ಣು ಮಣ್ಣು ಸುಳ್ಳು ಎನ್ನ ಬಾಳೆವ ಗೊಳ್ಳು ಹೆಣ್ಣು ಹಣ್ಣು ಮಣ್ಣು ಸುಳ್ಳು ಎನ್ನ ಬಾಳೆವ ಗೊಳ್ಳು ಹೆಣ್ಣು ಹಣ್ಣು ಮಣ್ಣು ಸುಳ್ಳು ಎನ್ನ ಬಾಳೆವ ಗೊಳ್ಳು ಹೆಣ್ಣು ಹಣ್ಣು ಮಣ್ಣು ಸುಳ್ಳು ಎನ್ನ ಈ ಬಾಳೆವ ಗೊಳ್ಳು ಇದಕ್ಕ ನಾನು ಆಗಿ ನಿಮರು